12,000 ರಿಂದ 15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,850 ರಿಂದ 3,000 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,950 ರಿಂದ 3,200 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 2,200 ರಿಂದ 2,450 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 38,000 ರಿಂದ 49,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ನರ್ಸರಿ ನಿರ್ವಹಣೆಯ ಕುರಿತು ಎಂ ಜಯರಾಮ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಂತರ ಕೃಷಿ ಮಾಹಿತಿ ಇದೆ. ಈಗ ಬಿಆರ್ ಛಾಯಾ ಅವರು ಹಾಡಿರುವ ಸುರೀಂದರ್ ಕೊಹ್ಲಿ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಮಹಿಮನು ದೇವ ಗಣಪ ಮೋಕ್ಷ ಸಲ್ಲಿಸಲು ಒಲಿಯುವ ಗಣಪ ಗಜಮುಖ ದೇವ.